ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಬಿಎಆರ್ಕೆ ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? ಎ4 ಅಳತೆಯ ಪೇಪರ್ 10 ರೂಪಾಯಿ, ಪಿವಿಸಿ ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ಎಬಿಆರ್ಕೆ ಕಾರ್ಡ್ ಏನಂದ್ರು ಕಳ್ದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸರಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪ್ರಮಾಣೀಕರಣವನ್ನು ಕುರಿತು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಮೈಸೂರು ವಿಭಾಗದ ಸಹಾಯಕ ನಿರ್ದೇಶಕರಾಗಿರುವ ಎಂ ಪ್ರಸನ್ನಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಎಂ ಪ್ರಸನ್ನಕುಮಾರ್ ಅವರು. ನಮಗೆಲ್ಲ ಗೊತ್ತೇ ಇದೆ, ಸಾವಯವ ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಇವತ್ತಿನ ದಿನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಾವಯವ ಕೃಷಿಯನ್ನ ಬಹಳ ಪ್ರೀತಿಯಿಂದ ಮಾಡ್ತಿರುವಂತಹ ಕೃಷಿಕರು ಬಹಳಷ್ಟು ಜನ ಇದ್ದಾರೆ. ರಾಸಾಯನಿಕಗಳ ಹೆಚ್ಚಿನ ಬಳಕೆಯಿಂದ ಏನೆಲ್ಲ ದುಷ್ಪರಿಣಾಮಗಳಾಗಿದೆ, ತಮ್ಮ ಭೂಮಿಯನ್ನ ಆದಷ್ಟು ರಾಸಾಯನಿಕ ಮುಕ್ತವಾಗಿ ಇಟ್ಕೊಳ್ಬೇಕು, ಸಾವಯವ ಕೃಷಿ ಪದ್ಧತಿಗಳನ್ನು ಅಳವಡಿಸಬೇಕು, ಸಾವಯವ ಉತ್ಪನ್ನಗಳನ್ನೇ ಮಣ್ಣಿಗೆ ಗೊಬ್ಬರವಾಗಿ ಸೇರಿಸಬೇಕು, ಹಾಗೆಯೇ ಸಾವಯವ ವಸ್ತುಗಳನ್ನ ಮಾರಾಟ ಮಾಡೋದ್ರಿಂದ ಒಂದು ಆತ್ಮತೃಪ್ತಿ ಜೊತೆಗೆ ಹೆಚ್ಚಿನ ಬೆಲೆ ಇದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಸಾಕಷ್ಟು ಜನರಿಗೆ ಈಗ ಮನದಟ್ಟಾಗಿದೆ. ಹಾಗಾಗಿ ಸಾವಯವ ಕೃಷಿಗೆ ಒಲವು ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಅಂಶವನ್ನ ನಾವು ಯೋಚನೆ ಮಾಡಬೇಕು, ನಾವು ಬೆಳೆದಿರುವಂತಹ ಉತ್ಪನ್ನ ಎಷ್ಟರ ಮಟ್ಟಿಗೆ ಸಾವಯವ ಉತ್ಪನ್ನ ಆಗಿದೆ, ನಾವು ಕೈಗೊಳ್ತಿರುವಂತಹ ಕೃಷಿ ಕ್ರಮಗಳು ಎಷ್ಟು ಮಟ್ಟಿಗೆ ಸಾವಯವ ಪದ್ಧತಿಗೆ ಅನುಗುಣವಾಗಿ ಇದೆ, ಜೊತೆಗೆ ನಾವು ಎಷ್ಟರ ಮಟ್ಟಿಗೆ ಸಾವಯವ ಕೃಷಿಯನ್ನ ನಮ್ಮ ಕ್ಷೇತ್ರದಲ್ಲಿ ಅಳವಡಿಸಿದ್ದೀವಿ. ಇವೆಲ್ಲದಕ್ಕೂ ಒಂದು ಮಾಪನ ಬೇಕಾಗುತ್ತೆ. ಮಾಪನ ಮಾಡೋದಲ್ಲದೆ ಯಶಸ್ವಿಯಾಗಿ ಅದು ನೆರವೇರಿದ್ರೆ ಅದಕ್ಕೆ ಒಂದು ಪ್ರಮಾಣ ಪತ್ರವನ್ನು ಸಹ ಕೊಡುವಂತಹ ಸಂಸ್ಥೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆ. ಸಂಸ್ಥೆಯ ಸಹಾಯಕ ನಿರ್ದೇಶಕರಾದ ಎಂ ಪ್ರಸನ್ನ ಕುಮಾರ್ ಅವರು ಇದ್ದಾರೆ. ಪ್ರಸನ್ನ ಕುಮಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾನು ಈಗಾಗಲೇ ತಿಳಿಸಿದ ಹಾಗೆ ಎಲ್ಲರಿಗೂ ಒಂದು ಆಸೆ, ಎಲ್ಲರಿಗೂ ಒಂದು ಕನಸು, ನಾನು ಸಾವಯವ ಕೃಷಿಯಲ್ಲಿ ಯಶಸ್ಸನ್ನ ಗಳಿಸಬೇಕು, ನನ್ನ ಕೃಷಿ ಭೂಮಿಯನ್ನ ಇನ್ನೂ ಎಷ್ಟು ಆರೋಗ್ಯವಂತವಾಗಿಟ್ಕೊಂಡು ಕೃಷಿ ಖರ್ಚುಗಳನ್ನ ಕಡಿಮೆ ಮಾಡಿಕೊಂಡು ಮುಂದಿನ ಪೀಳಿಗೆಗೂ ಸಹ ಬಹಳ ಆರೋಗ್ಯಯುಕ್ತವಾದ ಉತ್ಕೃಷ್ಟವಾದ ಭೂಮಿಯನ್ನ ನಾನು ಹಸ್ತಾಂತರ ಮಾಡಬೇಕು ಅನ್ನೋದು ಎಲ್ಲರ ಅಪೇಕ್ಷೆ, ಎಲ್ಲರ ಕನಸು. ಜೊತೆಗೆ ಈ ಒಂದು ಉತ್ಪನ್ನಗಳಿಗೆ ಒಳ್ಳೆಯ ಮಾರುಕಟ್ಟೆ ಇರೋದು ಸಹ ಅವರ ಗಮನಕ್ಕೆ ಬಂದಿರುತ್ತೆ. ಖಂಡಿತ. ಆದರೆ ಆಸೆ ಪಡಕ್ಕಿಂತ ಪ್ರಯತ್ನ ಮಾಡೋದು ಒಳ್ಳೆಯದು ಅಲ್ವಾ? ಹೌದು. ಹೇಳಿ, ಈಗ ಮೊದಲು ಮುಖ್ಯವಾಗಿ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ವ್ಯಾಪ್ತಿ ಹಾಗೂ ಚಟುವಟಿಕೆಗಳು ಏನೆಲ್ಲ ಇರುತ್ತೆ? ಈಗ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆ ವ್ಯಾಪ್ತಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿರುತ್ತೆ. ಅದರಲ್ಲಿ ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣನ ಸಂಸ್ಥೆದು ಅಂದರೆ ಸಾವಯವ ಪ್ರಮಾಣೀಕರಣದ್ದು ವ್ಯಾಪ್ತಿ ತಗೊಂಡ್ರೆ ನಾವು ದೇಶದ ಎಲ್ಲೆಡೆ ಬೇಕಿದ್ರೂ ಪ್ರಮಾಣೀಕರಣ ಕೈಗೊಳ್ಬಹುದು. ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಸಹಿತ ನಾವು ಪ್ರಮಾಣೀಕರಣನ ಕೈಗೊಳ್ಬಹುದು. ಇದರಲ್ಲಿ ನಮ್ಮ ಮೈಸೂರು ವಿಭಾಗದಲ್ಲಿ ತಗೊಂಡ್ರೆ ನಮ್ಮ ಮೈಸೂರು ವಿಭಾಗಕ್ಕೆ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತೆ ಕೊಡಗು ಜಿಲ್ಲೆ ಒಳಗೊಂಡಿರ್ತವೆ. ಇಲ್ಲಿ ಬೀಜ ಪ್ರಮಾಣೀಕರಣ ಅಲ್ದಲ್ಲೇ ಮುಖ್ಯವಾಗಿ ಸಾವಯವ ಪ್ರಮಾಣೀಕರಣ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಸಾವಯವ ಪ್ರಮಾಣೀಕರಣಕ್ಕೇನೆ ನಾವು ಸಾವಯವ ಪ್ರಮಾಣೀಕರಣ ವಿಭಾಗನ ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಈಗಾಗಲೇ ತರಬೇತಿ ಪಡೆದಿರತಕ್ಕಂಥ ಸಾವಯವ ಪ್ರಮಾಣನ ಅಧಿಕಾರಿಗಳನ್ನು ನಮ್ಮ ಕೇಂದ್ರ ಕಚೇರಿಯಿಂದ ಇಲ್ಲಿ ನೇಮಿಸಿದ್ದಾರೆ. ಅವರು ಎಲ್ಲ ಸಾವಯವ ಪ್ರಮಾಣೀಕರಣ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ. ಇಲ್ಲಿ ಸಾವಯವ ಕೃಷಿ ಪದ್ಧತಿಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಏನು ಮಾನದಂಡಗಳನ್ನ ಈಗ ನೀವು ನಿರೀಕ್ಷೆ ಮಾಡ್ತೀರಿ ಅದೆಲ್ಲ ಇರಬೇಕು ಅಂತ? ಮೊದಲಾದಾಗಿ ಈ ಮಾನದಂಡಗಳಿಗಿಂತ ಮುಂಚೆ ಸಾವಯವ ಕೃಷಿ ಅಂತಂದ್ರೆ ಏನು ಅಂದ್ರೆ ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಕೀಟ ಮತ್ತು ರೋಗಗಳ ನಿರ್ವಹಣೆ ಕೈಗೊಂಡು ರಾಸಾಯನಿಕ ಶೇಷಾಂಶವೂ ಇಲ್ಲದ ಆಹಾರ ಉತ್ಪಾದನೆ ಕೈಗೊಳ್ಳುವ ಒಂದು ಸುಸ್ಥಿರ ಸ್ವಾವಲಂಬಿ ಕೃಷಿ ಪದ್ಧತಿಗೆ ನಾವು ಸಾವಯವ ಕೃಷಿ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ತರದ ಕೆಮಿಕಲ್ ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಉಪಯೋಗಿಸಲಿಲ್ಲ. ಆದಷ್ಟು ಆ ಫಾರಂ ಅಲ್ಲೇನೆ ಸಿಗುವಂತ ಒಂದು ಪರಿಕರಗಳನ್ನು ಉಪಯೋಗಿಸಿಕೊಂಡು ನಾವು ಸಾವಯವ ಕೃಷಿ ಮಾಡಬೇಕು ಅನ್ನೋದೇನೆ ಇದರ ಉದ್ದೇಶ. ಇದು ಸಾವಯವ ಕೃಷಿನ ಒಂದು ಪ್ರಮುಖ ಉದ್ದೇಶ. ಸಾವಯವ ಕೃಷಿಗೆ ಪ್ರಯೋಜನಗಳು ನೀವು ತಗೊಂಡ್ರೆ ಈ ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿಸಬಹುದು, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೈಗೊಳ್ಳಬಹುದು, ನೈಸರ್ಗಿಕ ಸಂಪನ್ಮೂಲ ಬಳಕೆಯಿಂದ ಸ್ವಾವಲಂಬಿ ಕೃಷಿ ಸಾಧ್ಯ ಆಗ್ತದೆ, ಸುಸ್ಥಿರ ಕೃಷಿಯನ್ನು ಕಾಯ್ದುಕೊಳ್ಳಬಹುದು, ಸಸ್ಯ ಮತ್ತು ಪ್ರಾಣಿಗಳ ಜೀವ ವೈವಿಧ್ಯತೆಯನ್ನು ವೃದ್ಧಿಸಬಹುದು. ಇದರಿಂದ ಇದು ರೈತರಿಗಾಯ್ತು ನಮ್ಮ ಸಮಾಜಕ್ಕೆ ಬಂದ್ರೆ ಆರೋಗ್ಯಪೂರ್ಣ ರಾಸಾಯನಿಕ ಶೇಷಾಂಶವಿಲ್ಲದ ಆಹಾರದ ಲಭ್ಯತೆಯೇ ಸಿಗ್ತದೆ, ಮತ್ತೆ ಮಾಲಿನ್ಯರಹಿತ ವಾತಾವರಣ ಒದಗಿಸಿದಂಗೆ ಆಗ್ತದೆ, ಮತ್ತು ಮಾಲಿನ್ಯರಹಿತ ಅಂತರ್ಜಲ ಲಭ್ಯತೆ ದೊರೀತದೆ. ಇವತ್ತು ತಮ್ಗೆಲ್ಲ ಗೊತ್ತಿರಬಹುದು ಸಾಕಷ್ಟು ಕೆಮಿಕಲ್ಸ್ ಉಪಯೋಗಿಸಿಕೊಂಡು ಅದು ನೀರಿನ ಜೊತೆ ಮಿಶ್ರಣ ಆಗ್ಬಿಟ್ಟು ನೀರನ್ನು ಕಲುಷಿತಗೊಂಡಿರೋದು ತಮ್ಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಮಾಲಿನ್ಯರಹಿತ ಅಂತರ್ಜಲನ ನಾವು ಕಾಪಾಡಬಹುದು ಮತ್ತು ಪರಿಸರ ಸ್ನೇಹಿ ವಾತಾವರಣ ನಿರ್ಮಿಸಬಹುದು. ಈಗ ಈ ರೀತಿಯ ಒಂದು ಸರ್ಟಿಫಿಕೇಟ್ ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ? ನಾವು ಸಾವಯವ ಪ್ರಮಾಣೀಕರಣ ಮಾಡೋದ್ರಿಂದ ಈ ಸ್ಥಳೀಯವಾಗಿ ಅಥವಾ ಅಂತಾರಾಷ್ಟ್ರೀಯವಾಗಿ ಮಾರಾಟ ಮಾಡಲಿಕ್ಕೆ ಇದು ಪ್ರಮಾಣೀಕರಣ ಅವಶ್ಯಕವಾಗಿರ್ತದೆ. ಈ ಸಾವಯವ ಪ್ರಮಾಣೀಕರಣ ಮುಖಾಂತರ ಗ್ರಾಹಕರಿಗೆ ಸಾವಯವ ಪದಾರ್ಥಗಳ ಖಾತ್ರಿನ ಕೊಡಬಹುದು, ಮತ್ತೆ ರಾಸಾಯನಿಕ ಕೃಷಿ ಕ್ಷೇತ್ರದಿಂದ ಬಂದಂತ ಉತ್ಪನ್ನಗಳಿಗೆ ಹೋಲಿಸಿದಲ್ಲಿ ಸಾವಯವ ಉತ್ಪನ್ನಗಳಿಗೆ ಶೇಕಡ 20% ಹೆಚ್ಚಿನ ದರ ದೊರೆಯುತ್ತದೆ. ಒಳ್ಳೆಯ ಬೇಡಿಕೆ ಇರುತ್ತೆ, ಒಳ್ಳೆ ದರನೂ ಸಿಗುತ್ತೆ ಖಂಡಿತ. ಈಗ ಒಬ್ಬ ಕೃಷಿಕ ಈ ರೀತಿಯ ಒಂದು ಪ್ರಮಾಣ ಪತ್ರ ತಮ್ಮಿಂದ ಪಡ್ಕೊಳ್ಬೇಕು ಅಂದ್ರೆ ಏನ್ ವಿಧಾನ, ಎಲ್ಲಿಂದ ಪ್ರಾರಂಭ ಆಗಬೇಕು? ನಮ್ಮ ಕಚೇರಿಗೆ ಭೇಟಿ ನೀಡಿ ಅಥವಾ ಮೇಲ್ ಹಾಕ್ಬಿಟ್ಟು ಅರ್ಜಿ ಪಡಿಬಹುದು. ಅರ್ಜಿನ ಭರ್ತಿ ಮಾಡಿ ನಮ್ಗೆ ಸಲ್ಲಿಸಬೇಕು. ಆಮೇಲೆ ಅದ್ರ ಎಷ್ಟು ಅವ್ರದ್ದು ವಿಸ್ತೀರ್ಣ ಇದೆ ಅಂತ ಅಂದು ನೋಡ್ಬಿಟ್ಟು ನಾವು ಆಫರ್ ಲೆಟರ್ ಅಂದ್ರೆ ಸೇವಾ ಶುಲ್ಕದ ಆಹ್ವಾನ ಪತ್ರ ನೀಡ್ತೀವಿ. ಆಹ್ವಾನ ಪತ್ರ ನೀಡಿದ ನಂತರ ಅದು ಎಷ್ಟು ಸೇವಾ ಶುಲ್ಕ ಆಗ್ತದೆ ಅಂತಂದು ಆ ಸೇವಾ ಶುಲ್ಕ ಪಾವತಿ ಮಾಡಿದ ನಂತರ ನಾವು ಟ್ರೇಸ್ ನೆಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ. ಆ ಟ್ರೇಸ್ ನೆಟ್ ಅಲ್ಲಿ ತುಂಬಿದ ಮಾಹಿತಿನ ಪ್ರಮಾಣೀಕರಣ ಸಂಸ್ಥೆಗೆ ಕಳಿಸ್ಬೇಕಾಗುತ್ತೆ. ಅದಾದ ನಂತರ ನಿರೀಕ್ಷಣಾ ದಿನಾಂಕನ ನಾವು ನಿಗದಿ ಮಾಡ್ತೀವಿ. ಆ ನಿರೀಕ್ಷಣಾ ದಿನಾಂಕದ ಪ್ರಕಾರ ನಮ್ಮ ಸಾವಯವ ಪ್ರಮಾಣನ ಅಧಿಕಾರಿಗಳು ಸಾವಯವ ಕ್ಷೇತ್ರ ನಿರೀಕ್ಷಣ ಕೈಗೊಳ್ತಾರೆ. ಕ್ಷೇತ್ರ ನಿರೀಕ್ಷಣೆಯಲ್ಲಿ ಕೈಗೊಂಡಂತ ಗಮನಿಸಿದ ಅಂಶಗಳನ್ನು ಟ್ರೇಸ್ ನೆಟ್ ಅಲ್ಲಿ ದಾಖಲು ಮಾಡಲಾಗುತ್ತದೆ. ಟ್ರೇಸ್ ನೆಟ್ ಅಂತಂದ್ರೆ ಕೇಂದ್ರ ಸರ್ಕಾರದ ಅಪೆಡಾದ ವೆಬ್ಸೈಟ್. ಇದು ನಾವು ಕೈನಲ್ಲಿ ಬರೆಯೋದು ಏನು ಇರೋದಿಲ್ಲ, ಅದರಲ್ಲೇನೆ ಎಲ್ಲ ಆನ್ಲೈನ್ ಇದೆಲ್ಲ ಮಾಹಿತಿ ರವಾನೆ ಆಗುತ್ತೆ. ಪ್ರಮಾಣೀಕರಣ ಅದೇ ಪ್ರೋಸೆಸ್ ಅಲ್ಲಿ ಆಗ್ತದೆ. ಮತ್ತೆ ಪ್ರಮಾಣೀಕರಣದ ತೀರ್ಮಾನ ಕೈಗೊಳ್ಬೇಕಾದ್ರೆ ಅದು ಒಂದು ಪ್ರಮಾಣೀಕರಣ ಕಮಿಟಿ ಅಂತ ಇರ್ತದೆ. ಅದಕ್ಕೆ ನಮ್ಮ ಸಾವಯವ ಪ್ರಮಾಣನ ಅಧಿಕಾರಿಗಳು ನಿರೀಕ್ಷಣೆ ಕೈಗೊಂಡಂತ ವರದಿನ ನೀಡ್ತಾರೆ. ಅಲ್ಲಿ ಕಮಿಟಿ ಒಂದು ನಿರ್ಧಾರ ಕೈಗೊಂಡು ಆ ನಂತರ ಅವರು ಪ್ರಮಾಣೀಕರಣ ಪತ್ರ ನೀಡಬಹುದಾ ಇಲ್ವಾ ಅಂತಂದು ಹೇಳಿ ಅವರು ನಿರ್ಧರಿಸ್ತಾರೆ ಕ್ಷೇತ್ರ ನಿರೀಕ್ಷಣಾ ಆಧಾರದ ಮೇಲೆ. ಈಗ ಪ್ರಸನ್ನ ಕುಮಾರ್ ಅವರ ನಿಮ್ಮ ಅನುಭವದಲ್ಲಿ ಹೇಳಿ, ಸುಲಭನೋ ಕಷ್ಟನೋ? ಇದು ಸುಲಭನೋ ಅದು ಕಷ್ಟನೋ ಅದು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ತಕ್ಷಣ ರಾಸಾಯನಿಕ ಕ್ಷೇತ್ರದಿಂದ ಈ ಸಾವಯವ ಕ್ಷೇತ್ರಕ್ಕೆ ಬದಲಾವಣೆ ಮಾಡ್ತೀವಿ ಅಂತಂದಾಗ ಅಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ರೈತರಿಗೆ, ಮತ್ತೆ ಕೀಟ ಮತ್ತು ರೋಗದ ಬಾಧೆ ಕಂಡು ಬರ್ತದೆ. ಅದಕ್ಕೆ ಯಾವುದು ಕೆಮಿಕಲ್ ಪೆಸ್ಟಿಸೈಡ್ಸ್ ಉಪಯೋಗಿಸಂಗಿಲ್ಲ. ಇದು ಒಂದು ಗಾದೆ ಮಾತು ಇದೆಯಲ್ಲ, ತಾಳಿದವನು ಬಾಳಿಯಾನು ಅಂತಂದು, ಅದನ್ನ ಉಪಯೋಗಿಸ್ಕೊಂಡು ಏನು ಸಾವಯವ ಕೃಷಿ ಮಾಡಿದ್ರೆ ಖಂಡಿತ ಇದು ಕಷ್ಟ ಏನಲ್ಲ. ಈಗ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಭೇಟಿ ನೀಡ್ತಾರೆ, ಈ ಪ್ರಮಾಣೀಕರಣ ಆಗಬೇಕಾದ್ರೆ ಏನೆಲ್ಲ ಕ್ರಮಗಳಿದೆ, ಏನೆಲ್ಲವನ್ನು ಅವರು ಗಮನಿಸ್ತಾರೆ? ಅದು ಸಾವಯವ ಪ್ರಮಾಣೀಕರಣ ನಿರೀಕ್ಷಣೆ ಕೈಗೊಳ್ಬೇಕಾದ್ರೆ ನಮ್ಮ ಎಲ್ಲಾ ಅಂಶನೂ ಗಮನಿಸ್ತಾರೆ. ಒಂದು ಕ್ಷೇತ್ರ ನಿರೀಕ್ಷಣೆ ಕೈಗೊಳ್ತಾರೆ, ಅದು ನಮ್ಮ NPOP ಮಾನದಂಡಗಳ ಪ್ರಕಾರ ಪರಿವರ್ತನೆಯದ ಕೃಷಿ ಕ್ಷೇತ್ರ ಮತ್ತು ಪ್ರಾಣಿಗಳನ್ನು ಸಾವಯವ ಪದ್ಧತಿಗೆ ಮತ್ತು ಆಧುನಿಕ ಪದ್ಧತಿಯಿಂದ ಸಾವಯವ ಕೃಷಿಗೆ ಇದನ್ನ ಬದಲಾಯಿಸಾಗಿಲ್ಲ ಅಂದ್ರೆ ದೀರ್ಘಕಾಲದ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಹೋಗ್ಬೇಕು. ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಹೇಳೋದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಆರ್ಗ್ಯಾನಿಕ್ ಪ್ರೊಡಕ್ಷನ್ ಅಂತ ಇದೆ, ಇದೆ NPOP ಸಂಸ್ಥೆ ಕೆಲವೊಂದು ಮಾನದಂಡಗಳನ್ನ ವಿಧಿಸಿದೆ. ಆಗಿಂದಾಗೆ ಸಾವಯವದಿಂದ ರಾಸಾಯನಿಕ ಕೃಷಿಗೆ ಅಥವಾ ಆಧುನಿಕ ಕೃಷಿಗೆ, ಆಧುನಿಕದಿಂದ ಸಾವಯವಕ್ಕೆ ಈ ತರ ಪದೇ ಪದೇ ಬದಲಾವಣೆ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದು ಕನ್ವರ್ಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅಂದ್ರೆ ಪರಿವರ್ತನಾ ಅವಧಿ. ಅದು ವಾರ್ಷಿಕ ಬೆಳೆಗಳಿಗಾದ್ರೆ 2 ವರ್ಷ ಇದೆ, ಬಹುವಾರ್ಷಿಕ ಬೆಳೆಗಳಿಗಾದ್ರೆ 3 ವರ್ಷ ಇದೆ. ನೀವು ಒಂದ್ಸಾರಿ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಸಾವಯವ ಕೃಷಿ ಕ್ಷೇತ್ರಕ್ಕೆ ಬದಲಾವಣೆ ಆಗಿದ್ದೀರಾ ಅಂತಂದ್ರೆ ಆ 3 ವರ್ಷ ಆದ ನಂತರ ಮತ್ತೆ ವಾಪಸ್ ನೀವು ರಾಸಾಯನಿಕ ಕೃಷಿ ವಿಧಾನಕ್ಕೆ ಬಂದ್ರೆ ಮತ್ತೆ ಅದು ಕನ್ವರ್ಷನ್ ಪೀರಿಯಡ್ ಮತ್ತೆ ನೀವು 3 ವರ್ಷ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಇವರು ದೀರ್ಘಕಾಲದ ಪದ್ಧತಿನ ಅಳವಡಿಸಿಕೊಂಡು ಹೋಗ್ಲೇಬೇಕಾಗುತ್ತೆ. ಅಂದ್ರೆ ನಿರ್ಧಾರ ಮಾಡಬೇಕು ನಾವು ಸಾವಯವ ಕೃಷಿ ಮಾಡ್ತೀನಿ ಅಂತಂದು, ಇಲ್ಲ ಅಂದ್ರೆ ಅವ್ರ ಭೂಮಿಯಲ್ಲಿ ಸ್ವಲ್ಪ ಭಾಗದಲ್ಲಿ ಆಧುನಿಕ ಕೃಷಿ ಪದ್ಧತಿಗಳು, ಇನ್ನೊಂದಿಷ್ಟರಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನ ಖಂಡಿತ ಮಾಡಬಹುದು. ಇಂದು ಅನುಸರಿಸಬೇಕಾದ ಕ್ರಮಗಳು ಬಂದ್ರೆ ಈ ಸಾವಯವ ಕೃಷಿನಲ್ಲಿ ಬಿತ್ತನೆ ಬೀಜ ಮತ್ತು ಸಾವಯವ ಸಸ್ಯಾಭಿವೃದ್ಧಿ ಭಾಗಗಳು ಪ್ರಮಾಣಿತ ಸಾವಯವ ಮೂಲದ್ದಾಗಿರಬೇಕು. ಕೆಲವೊಂದ್ಸಲ ಈ ಸಾವಯವ ಮೂಲದ್ದು ಸಿಗೋದಿಲ್ಲ, ಅಂತ ಸಮಯದಲ್ಲಿ ರಾಸಾಯನಿಕ ಅನುಪಚರಿತ ಬೀಜ ಮತ್ತು ಸಸ್ಯ ಭಾಗಗಳನ್ನು ಬಳಸಬಹುದು. ಮತ್ತೆ ಜೆನೆಟಿಕ್ ಇಂಜಿನಿಯರಿಂಗ್ ತಂತ್ರಜ್ಞಾನದಿಂದ ಉತ್ಪಾದಿಸಿದ ಅಂತರ ಕುಲಾಂತರಿ ತಳಿಗಳು, ಅದ್ರ ಬೀಜ ಆಗ್ಲಿ ಪರಾಗ ಆಗ್ಲಿ ಅಥವಾ ಸಸಿ ಭಾಗಗಳನ್ನಾಗ್ಲಿ ಇದರಲ್ಲಿ ಉಪಯೋಗಿಸಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಜೀವ ವೈವಿಧ್ಯತೆಗೆ ತಗೊಂಡ್ರೆ ಕೀಟ ರೋಗ ಕಳೆ ಒತ್ತಡಕ್ಕನುಗುಣವಾಗಿ ಹಾಗೂ ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯವನ್ನು ಕಾಪಾಡಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿಸಲು ಬೆಳೆಯ ವೈವಿಧ್ಯತೆಯನ್ನು ಕಾಪಾಡಬೇಕಾಗ್ತದೆ. ಒಂದು ಬೆಳೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ನೀವು ನಿರೀಕ್ಷೆ ಮಾಡ್ತೀರಿ. ಹೌದು, ಖಂಡಿತ. ಇನ್ನು ಗೊಬ್ಬರ, ಸಾವಯವ ಗೊಬ್ಬರದ ಬಳಕೆಗೆ ಬಂದ್ರೆ ಜೈವಿಕ ಸೂಕ್ಷ್ಮಾಣುಗಳಿಂದ ಕೊಳೆಯುವ ಸಸ್ಯ ಅಥವಾ ಪ್ರಾಣಿಗಳ ಮೂಲದಿಂದ ಬರುವ ಗೊಬ್ಬರವನ್ನು ಉಪಯೋಗಿಸಬಹುದು. ಉದಾಹರಣೆಗೆ FOM ಆಗಿರ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಆಗಿರ್ಬೋದು, ಇದನ್ನು ಉಪಯೋಗಿಸಬಹುದು. ಇದರಲ್ಲಿ ಮಾನವನ ಮಲ ಮತ್ತು ಮೂತ್ರವನ್ನು ಹೊಂದಿದ ಗೊಬ್ಬರವನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸುವಂತಿಲ್ಲ. ಕಾರಣ ಏನು ಅಂದ್ರೆ ಮನುಷ್ಯ ಕೆಲವೊಂದು ಬಾರಿ ವಿವಿಧ ರೀತಿಯ ಆಹಾರ ಪದ್ಧತಿ ಅಳವಡಿಸಿಕೊಂಡಿರ್ತಾನೆ, ಅದು ಇದರಲ್ಲೂ ಬರ್ತಕ್ಕಂತ ಸೇರ್ಬಹುದು ಅನ್ನೋದಕ್ಕೆ ಇದಕ್ಕೆ ಅವಕಾಶ ಇರೋದಿಲ್ಲ. ಅಂಶಗಳು ಸೇರ್ಬಹುದು ಸೇರ್ಬಾರ್ದು ಅಂತಂದು. ಮತ್ತೆ ಈ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಘನಲೋಹ ಒಳಗೊಂಡ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಇವನ್ನ ಉಪಯೋಗಿಸೋದಕ್ಕೆ ನಿಷೇಧ ಇದೆ. ಉಪಯೋಗಿಸಲಾಗಿಲ್ಲ. ಈಗ ಮತ್ತೆ ಇದ್ರ ಜೊತೆಗೆ ಟೊಬ್ಯಾಕೋ ಅಂದ್ರೆ ತಂಬಾಕು ಟೀ ಆಗ್ಲಿ ಅಥವಾ ತಂಬಾಕು ಉತ್ಪನ್ನಗಳನ್ನಾಗ್ಲಿ ಇದಕ್ಕೆ ಉಪಯೋಗಿಸೋದನ್ನ ನಿಷೇಧಿಸಲಾಗಿದೆ. ಈಗ ಕೀಟ ರೋಗ ಒಂದಿಷ್ಟು ಬರಬಹುದು ಅಂತ ನೀವು ಹೇಳಿದ್ರಿ. ಹೌದು, ಅವುಗಳ ನಿರ್ವಹಣೆಗೆ ಏನಾದರೂ ವಿಶೇಷವಾಗಿ ಕ್ರಮಗಳಿದೆಯಾ? ಹೌದು, ಖಂಡಿತ. ಕೀಟ ರೋಗಬಾಧೆ ಮತ್ತು ಕಳೆಯ ನಿರ್ವಹಣೆಯನ್ನು ಸಾವಯವ ಕೃಷಿ ಕ್ಷೇತ್ರದಲ್ಲಿ ಇರುವ ಸ್ಥಳೀಯ ಸಸ್ಯಗಳು, ಪ್ರಾಣಿಗಳು ಹಾಗೂ ಸೂಕ್ಷ್ಮ ಜೀವರಾಶಿಗಳಿಂದ ತಯಾರಿಸಿದ ವಸ್ತುಗಳನ್ನು ಬಳಸಬಹುದು. ಭೌತಿಕ ನಿಯಂತ್ರಣ ಪದ್ಧತಿಯಿಂದ ಕೀಟ ರೋಗ ಮತ್ತು ಕಳೆ ನಿರ್ವಹಣೆಯನ್ನು ಮಾಡಬಹುದು. ಮತ್ತೆ ಸಾಂದ್ರ ಬೆಳೆಗೆ ಅಂದ್ರೆ ರಾಸಾಯನಿಕ ಬೆಳೆಗೆ ಉಪಯೋಗಿಸುವ ಎಲ್ಲಾ ಕೃಷಿ ಸಾಮಗ್ರಿಗಳನ್ನು ಇದಕ್ಕೆ ಉಪಯೋಗಿಸಬಹುದು. ಇದಕ್ಕೆ ಬೇರೆ ಇಲ್ಲ ಅಂದಾಗ ಯಾವಾಗ ಅದನ್ನ ಇದಕ್ಕೆ ಉಪಯೋಗಿಸೋದಕ್ಕಿಂತ ಮುಂಚೆ ಅದಕ್ಕೆ ಅದನ್ನ ಸ್ವಚ್ಛ ಮಾಡಿ ನಂತರ ಸಾವಯವ ಕೃಷಿಗೆ ಉಪಯೋಗಿಸಬೇಕು. ಮತ್ತೆ ಇದರಲ್ಲಿ ಕೃತಕವಾಗಿ ತಯಾರಿಸಿರುವಂತಹ ಬೆಳೆಯ ನಿಯಂತ್ರಕಗಳನ್ನು ಅಂದ್ರೆ ಗ್ರೋತ್ ರೆಗ್ಯುಲೇಟರ್ಸ್ ಮತ್ತೆ ಡೈಸ್ ಕಿಣ್ವಗಳನ್ನು ಉಪಯೋಗಿಸೋದನ್ನ ನಿಷೇಧಿಸಲಾಗಿದೆ. ಮತ್ತೆ ಜೆನೆಟಿಕಲಿ ಇಂಜಿನಿಯರಿಂಗ್ ಅಂದ್ರೆ GMO ಪರಿವರ್ತನೆಯಾದ ಜೀವಕಣ ಅಥವಾ ಉತ್ಪನ್ನಗಳನ್ನು ಬಳಸುವುದನ್ನ ಇದರಲ್ಲಿ ನಿಷೇಧಿಸಲಾಗಿದೆ. ಅಂಗಾಂಶ ಕೃಷಿಯ ಸಸಿಗಳು ಅದೆಲ್ಲ ನಾವು ಅದನ್ನ ಮಾಡಬಹುದು, ಅಂಗಾಂಶ ಕೃಷಿ ಮಾಡಬಹುದು. GMO ಕೃಷಿ ಬೇರೆ, GMO ಕುಲಾಂತರಿ ತಳಿಗಳು ಬೇರೆ, ಅಂಗಾಂಶ ತಳಿಗಳೇ ಬೇರೆ. ಅಂಗಾಂಶ ತಳಿಯಾಗುವುದನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು. ಬದು ಹಾಕೋದು ಮತ್ತೆ ಬಂಡು ಕಾಂಟೂರ್ ಬಂಡಿಂಗ್ ಮಾಡೋದು ಇದನ್ನ ಮಾಡಬೇಕು. ಮತ್ತೆ ಈ ಪದ್ಧತಿನಲ್ಲಿ ಸಾವಯವ ಕೃಷಿ ಪದ್ಧತಿನಲ್ಲಿ ಹೆಚ್ಚಿಗೆ ನೀರಾಯಿಸೋದಾಗ್ಲಿ ಅಥವಾ ಕಡಿಮೆ ನೀರಾಯಿಸೋದನ್ನಾಗ್ಲಿ ತಡಿಬೇಕು. ಯಾಕೆಂದ್ರೆ ಹೆಚ್ಚಿಗೆ ನೀರಾಯಿಸಿದ್ರು ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆ ನಿಂತೋಗ್ಬಿಡ್ತದೆ. ಅದೇ ರೀತಿ ಪೂರ್ತಿ ಮಣ್ಣು ಒಣಗೋಗ್ಬಿಟ್ರೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ನಿಂತೋಗ್ಬಿಡ್ತದೆ. ಹಾಗಾಗಿ ಒಂದು ಮಾಯಿಶ್ಚರ್ ಇರಬೇಕು ಮಣ್ಣಲ್ಲಿ, ಆ ತರ ನೀರಾಯಿಸ್ಬೇಕು. ಮತ್ತು ಇದನ್ನ ನಾವು ಕೈಗೊಳ್ಬೇಕು ಅಂದಾಗ ಈ ಯಾವುದೋ ಪ್ರಾಥಮಿಕ ಅರಣ್ಯ ಇರೋದನ್ನ ತೆರವುಗೊಳಿಸಿ ಒಂದು ಸಾವಯವ ಕೃಷಿ ಮಾಡ್ತೀವಿ ಅಂತ ಹೋಗ್ಬಾರ್ದು. ಯಾವಾಗ್ಲೂ ಒಂದು ಜೀವ ವೈವಿಧ್ಯತೆ ಸಸ್ಯ ವೈವಿಧ್ಯತೆ ಕಾಪಾಡಿಕೊಂಡೇನೆ ನಾವು ಸಾವಯವ ಕೃಷಿನ ಕೈಗೊಳ್ಬೇಕು. ಮತ್ತು ಕ್ಷೇತ್ರದ ಮಣ್ಣು ಸವಕಳಿಯಾಗದಂತೆ ಭೂಮಿಯಲ್ಲಿನ ನೀರು ಮತ್ತು ಹರಿಯುವ ನೀರಿನ ಮಾಲಿನ್ಯವನ್ನು ತಡೆಗಟ್ಟಬೇಕು. ಮಣ್ಣು ಮತ್ತು ನೀರಿನಲ್ಲಿ ಉಪ್ಪಿನ ಅಂಶ ಸಂಗ್ರಹವಾದನ್ನು ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದೆಲ್ಲವನ್ನು ಪ್ರಮಾಣೀಕರಣದ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ನೀವು ಗಮನಿಸ್ತೀರಿ? ಗಮನಿಸ್ತೀವಿ. ಸರಿ, ಇದೆಲ್ಲ ಕೈಗೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಓಕೆ, ಇನ್ನೇನು ಇಳುವರಿ ಬಂದಿದೆ, ಏನೋ ಒಂದು ಉತ್ಪನ್ನ ಸಿಕ್ಕಿದೆ, ಅದರ ಒಂದು ದಾಸ್ತಾನು ಮತ್ತೆ ಆ ನಂತರದಲ್ಲಿ ಸಾಗಣೆ ಮಾಡಬೇಕಾದ್ರೆ ಅಲ್ಲೂ ಏನಾದರೂ ಅಂಶಗಳನ್ನ ನೀವು ಗಮನಿಸ್ತೀರಾ? ಹೇಗೆ? ಖಂಡಿತ. ಅದು ದಾಸ್ತಾನು ಕಟಾವಾದ ನಂತರ ಶೇಖರಣೆ ಮಾಡೋದಕ್ಕೆ ಗೋದಾಮಿನಲ್ಲಿ ದಾಸ್ತಾನು ಮಾಡ್ತಾರೆ. ಆ ಗೋದಾಮನ್ನು ನಾವು ನಿರೀಕ್ಷಣೆ ಮಾಡ್ತೀವಿ. ಆ ಕ್ಷೇತ್ರದ ಭಾಗಶಃ ಪ್ರದೇಶವನ್ನು ಸಾವಯವ ಪ್ರಮಾಣೀಕರಣಕ್ಕೆ ನೋಂದಾಯಿಸಿದ್ರೆ, ಅಂದ್ರೆ ಉದಾಹರಣೆಗೆ ಒಬ್ಬ ರೈತಂದು ಒಂದು 10 ಎಕರೆ ಇತ್ತು ಅಂತಂದ್ರೆ ಒಂದೇ ಬಾರಿಗೆ 10 ಎಕರೆನು ಸಾವಯವ ಕೃಷಿಗೆ ಅಳವಡಿಸೋದಿಲ್ಲ. ಒಂದು 5 ಎಕರೆ ಮಾತ್ರನೇ, ಅಂದ್ರೆ 50% ಮಾತ್ರ ಸಾವಯವ ಕೃಷಿ ಮಾಡ್ತಾರೆ, ಇನ್ನು 50% ಮಾಮೂಲಿ ರಾಸಾಯನಿಕ ಪದ್ಧತಿನೇ ಅಳವಡಿಸ್ಕೊಂಡು ಹೋಗ್ತಾರೆ. ಅಂತ ದಾಸ್ತಾನುಗಳನ್ನ ಬೇರೆ ಬೇರೆನೆ ದಾಸ್ತಾನು ಇಡಬೇಕು. ಮತ್ತೆ ಆ ದಾಸ್ತಾನು ಸರಿಯಾಗಿ ಗುರುತು ಮಾಡಿರ್ಬೇಕು ಅಲ್ಲಿ ಗೋದಾಮಿನಲ್ಲಿ. ದೊಡ್ಡ ಪ್ರಮಾಣದಲ್ಲಿ ದಾಸ್ತಾನು ಮಾಡುವ ಸಾವಯವ ಉತ್ಪನ್ನಗಳನ್ನು ಪ್ರತ್ಯೇಕವಾಗಿ ರಾಸಾಯನಿಕ ಕೃಷಿ ಉತ್ಪನ್ನಗಳಿಂದ ದೂರವಾಗಿ ಸರಿಯಾಗಿ ಲೇಬಲ್ ಮಾಡಿ ದಾಸ್ತಾನು ಮಾಡಬೇಕು. ಸಾವಯವ ಉತ್ಪನ್ನಗಳನ್ನು ದಾಸ್ತಾನು ಮಾಡುವ ಸಂಗ್ರಹಣಾ ಕೊಠಡಿ ಮತ್ತು ಸಾಗಣೆ ಮಾಡುವ ಕಂಟೈನರ್ಗಳು, ಸಾವಯವ ಕೃಷಿಯಲ್ಲಿ ಅನುಮತಿ ಇರುವ ಪದಾರ್ಥಗಳಿಂದ ಮಾತ್ರನೇ ಸ್ವಚ್ಛಗೊಳಿಸಿ ಇಟ್ಕೋಬೇಕು. ಅವುಗಳನ್ನೇ ಬಳಸಿ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸರಿ, ಇದೆಲ್ಲವಕ್ಕೂ ನಾವು ಮಾನಸಿಕವಾಗಿ ಸಿದ್ಧ ಇದೀವಿ ಅಂದ್ಕೊಂಡ ಮೇಲೆ ಅರ್ಜಿಯನ್ನ ಪಡ್ಕೊಳ್ತಾರೆ. ಅರ್ಜಿ ಜೊತೆ ಏನೆಲ್ಲ ದಾಖಲಾತಿಗಳನ್ನ ನೀವು ನಿರೀಕ್ಷೆ ಮಾಡ್ತೀರಿ? ಈಗ ಪ್ರಮಾಣೀಕರಣಕ್ಕೆ ಸಲ್ಲಿಸಬೇಕಾದ ದಾಖಲಾತಿಗಳಲ್ಲಿ ಬಂದಾಗ ಪಾನ್ ಕಾರ್ಡ್ ಜೆರಾಕ್ಸ್ ಕಾಪಿ ಕೊಡಬೇಕು, ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, 2 ಫೋಟೋ, ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಕೊಡಬೇಕು. ಆ ಕ್ಷೇತ್ರದ ಸಾವಯವ ಕ್ಷೇತ್ರದ RTC ನ ಕೊಡಬೇಕು. ಆ ಸಾವಯವ ಕೃಷಿ ಕ್ಷೇತ್ರದ GPS ರೀಡಿಂಗ್, ಅಂದ್ರೆ ಲಾಂಜಿಟ್ಯೂಡ್ ಅಕ್ಷಾಂಶ ರೇಖಾಂಶ ರೀಡಿಂಗ್ ಕೊಡಬೇಕು. ಮತ್ತೆ ರೂಟ್ ಮ್ಯಾಪ್, ಅಂದ್ರೆ ನಮ್ಮ ಕಚೇರಿ ಮೈಸೂರಿನಲ್ಲಿದೆ, ಮೈಸೂರಿಂದ ಆ ಕೃಷಿ ಕ್ಷೇತ್ರಕ್ಕೆ ಹೇಗೆ ಹೋಗ್ಬೇಕು ಅಂತ ಅನ್ನೋದನ್ನ ಒಂದು ರೂಟ್ ಮ್ಯಾಪ್ ಹಾಕಿ ಕೊಡ್ಬೇಕಾಗತ್ತೆ ಅವರು. ಮತ್ತೆ ಆ ಫಾರ್ಮ್ ಅಡ್ರೆಸ್ ಜೊತೆಗೆ ಆ ಪಿನ್ ಕೋಡ್ ನಂಬರು ಮತ್ತೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಮತ್ತೆ ಪಿನ್ ಕೋಡ್ ನಂಬರ್ ಎಲ್ಲಾನು ಸಲ್ಲಿಸಬೇಕಾಗುತ್ತೆ. ಇದು ವ್ಯಕ್ತಿಗತ ಸಾವಯವ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ದಾಖಲಾತಿಗಳು. ಒಂದ್ ವೇಳೆ ಗುಂಪು ಗೂಡಿ ನಾವೆಲ್ಲ ಮಾಡ್ಕೊಳ್ತೀವಿ ಅಂದ್ರೆ ಅದಕ್ಕೇನು? ಅದಕ್ಕೆ ರೈತರ ಗುಂಪು ಪ್ರಮಾಣೀಕರಣಕ್ಕೆ ಒಂದು ಅನುಕೂಲ ಇದೆ. ಅದು ICS ಗ್ರೂಪ್ ಅಂತ ಕರೀತಾರೆ, ರೈತರ ಗುಂಪು ಪ್ರಮಾಣೀಕರಣ ಅಂತ ಕರೀತಾರೆ. ಅದನ್ನ ಮಾಡಬೇಕು ಅಂತಂದ್ರೆ ಮೊದಲೇದಾಗಿ ಆ ಗುಂಪು ಕಾನೂನುಬದ್ಧವಾಗಿರ್ಬೇಕು, ಅಂದ್ರೆ ಲೀಗಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಆ ಬಾಡಿ. ಉದಾಹರಣೆ ಒಂದು ಸಹಕಾರಿ ಸಂಘ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಸಂಸ್ಥೆ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಕಂಪನಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಟ್ರಸ್ಟ್ ಆಗಿರ್ಬೋದು, ಅದು ಲೀಗಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಆ ರಿಜಿಸ್ಟರ್ಡ್ ಕಾಪಿನ ನಮ್ಮ ಸಂಸ್ಥೆಗೆ ದಾಖಲಾತಿ ಕೊಡೋ ಸಮಯದಲ್ಲಿ ಕೊಡಬೇಕಾಗುತ್ತೆ. ಮತ್ತೆ ರೈತರ ಗುಂಪು ಕನಿಷ್ಠ ಗುಂಪಿನಲ್ಲಿ 25 ಸದಸ್ಯರು ಇರಬೇಕು, ಗರಿಷ್ಠ 500 ಸದಸ್ಯರು ಈ ಗುಂಪಿನಲ್ಲಿರಬೇಕಾಗುತ್ತೆ. ಮತ್ತು ಗುಂಪಿನ ರಚನೆ ನಕಾಶನ ರಚಿಸಿರ್ಬೇಕು. ಸಣ್ಣ ರೈತರು ಎಷ್ಟು ಜನ ಬರ್ತಾರೆ, ಮೀಡಿಯಂ ರೈತರು ಅಂದ್ರೆ ಸಣ್ಣ ಹಿಡುವಳಿದಾರರು, ದೊಡ್ಡ ಹಿಡುವಳಿದಾರರು ಯಾವ ಬರ್ತಾರೆ, ಈ ತರ ಎಲ್ಲ ಒಂದು ನಕಾಶನ ರೆಡಿ ಮಾಡಿ ಇಟ್ಕೋಬೇಕು. ಸದಸ್ಯರ ಕೆಲಸ ಮತ್ತು ಜವಾಬ್ದಾರಿಗಳನ್ನು ಸರಿಯಾಗಿ ವಿವರಿಸಿ ಇಟ್ಕೋಬೇಕಾಗುತ್ತೆ. ಈಗ ಯಾರ್ಯಾರು ಈ ಒಂದು ಗುಂಪಿನಲ್ಲಿ ಇರಬೇಕಾದ್ರೆ ಏನ್ ನಿರೀಕ್ಷೆ ಮಾಡ್ತೀರಾ ಗುಂಪಿನಿಂದ? ಒಟ್ಟಾರೆ ಒಂದು ಗುಂಪಿನ ಕಾರ್ಯಕ್ಷೇತ್ರದ ಅರ್ಹತೆ ಏನಿರಬೇಕು ಅಂತಂದ್ರೆ, ಆ ಗುಂಪಿನಲ್ಲಿ ಆದಷ್ಟು ಒಂದೇ ತರದ ಉತ್ಪನ್ನಗಳನ್ನ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ ಆಗಿರ್ತದೆ. ಮತ್ತೆ ಒಂದೇ ಉತ್ಪಾದನಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಮತ್ತೆ ಒಂದೇ ಭೌಗೋಳಿಕ ಪ್ರದೇಶ, ಮಣ್ಣು ಮತ್ತೆ ಹವಾಗುಣ ಬೇರೆ ಬೇರೆ, ಮಣ್ಣು ಹವಾಗುಣ ಬೇರೆ ಬೇರೆ ಇರ್ತದೆ ಅಂತಂದ್ರೆ ಅದು ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ತಳಿಗೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಒಂದೇ ಭೌಗೋಳಿಕ ಪ್ರದೇಶ ಇರಬೇಕು. ಮತ್ತೆ ಇದು ಮುಖ್ಯವಾಗಿ ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರ್ತಕ್ಕಂತ ಒಂದು ಯೋಜನೆ. ಇದರಲ್ಲಿ 5 ಹೆಕ್ಟೇರ್ಗಿಂತ ಕಡಿಮೆ, ಅಂದ್ರೆ 10 ಎಕರೆಗಿಂತ ಕಡಿಮೆ ಇರತಕ್ಕಂತ ಸದಸ್ಯರನ್ನ ಹೆಚ್ಚಿಗೆ ಇದರಲ್ಲಿ ತಗೊಳ್ತಾರೆ. ಈ 4 ಹೆಕ್ಟೇರ್ಗಿಂತ ಕಡಿಮೆ ಹಿಡುವಳಿ ಹೊಂದಿರೋ ಸದಸ್ಯರು ಇದ್ರೆ ಪ್ರತಿ ವರ್ಷ ಬಾಹ್ಯ ತಪಾಸಣೆ ಮಾಡಬೇಕು. ಅಂತ ರೈತರ ಒಟ್ಟು ಹಿಡುವಳಿ ಗುಂಪಿನ 50% ಹಿಡುವಳಿಗಿಂತ ಕಡಿಮೆ ಇರಬೇಕು. 4 ಹೆಕ್ಟೇರ್ಗಿಂತ ಹೆಚ್ಚಿಗೆ ಇದ್ರೆ, 4 ಹೆಕ್ಟೇರ್ಗಿಂತ ಕಡಿಮೆ ಇರತಕ್ಕಂತ ರೈತರೇನೆ ಜಾಸ್ತಿ ಇರಬೇಕು. ಮುಖ್ಯವಾಗಿ ಅವರಿಗೆ ಅನುಕೂಲ ಆಗಬೇಕು ಅನ್ನೋದು ಇದರ ಉದ್ದೇಶ, ಯೋಜನೆಯ ಉದ್ದೇಶ. ಪ್ರಸನ್ನ ಕುಮಾರ್, ಇಷ್ಟೊತ್ತು ನಾವು ಈಗ ಇದರ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯಿಂದ ಈ ಒಂದು ಪ್ರಮಾಣ ಪತ್ರ ಕೊಡಬೇಕಾದ್ರೆ ಏನೆಲ್ಲ ಒಂದು ನಿಯಮಾವಳಿ ಇದೆ, ಏನು ಅಂಶಗಳನ್ನ ಗಮನಿಸ್ತಾರೆ ಅನ್ನೋದಾಯ್ತು. ಈಗ ಹೇಳಿ, ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಈ ರೀತಿಯ ಒಂದು ಅರ್ಜಿಗಳು ಬರುತ್ತೆ ವಾರ್ಷಿಕವಾಗಿ? ಯಾವ ರೀತಿ ನಮ್ಮ ಸಾವಯವ ಕೃಷಿಕರು ಆಸಕ್ತಿಯನ್ನು ತೋರಿಸಿ ನಿಮ್ಮೊಂದಿಗೆ ಈ ಬಗ್ಗೆ ವಿಚಾರ ಮಾಡಿದ್ದಾರೆ ಅಥವಾ ಪ್ರಮಾಣ ಪತ್ರವನ್ನು ಪಡೆಯುವ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅಂತ? ಖಂಡಿತ. ಈಗ ನಮ್ಮ ಮೈಸೂರು ವಿಭಾಗಕ್ಕೆ ಬಂದ್ರೆ ಈ ಗ್ರೂಪ್ ಒನ್ ತಗೊಂಡ್ರೆ ಈ ಸರ್ಕಾರಿ ಯೋಜನೆಗಳಾಗಿರ್ಬೋದು ಮತ್ತೆ ನೇರವಾಗಿ ನಮ್ಮ ಕಚೇರಿಗೆ ಭೇಟಿ ನೀಡಿ ರಿಜಿಸ್ಟರ್ ಮಾಡಿರ್ತಕ್ಕಂತ ಒಟ್ಟು ಗುಂಪುಗಳು ಸುಮಾರು 62 ಇರ್ತದೆ. ಅದು ರೈತರ ಸಂಖ್ಯೆ ತಗೊಂಡ್ರೆ ಸುಮಾರು 2000 ಹೆಚ್ಚಿಗೆ ಇದ್ದಾರೆ ರೈತರು. ಅದು ಕ್ಷೇತ್ರ ತಗೊಂಡ್ರೆ ಅದು 2500 ಹೆಕ್ಟೇರ್ ಇದೆ. ಮತ್ತೆ ಅದೇ ರೀತಿ ವ್ಯಕ್ತಿಗತ ಕ್ಷೇತ್ರ ನೀವು ತಗೊಂಡ್ರೆ ಸರ್ಕಾರದ ಒಂದು ಯೋಜನೆ ಆಗಿರ್ಬೋದು ಅಥವಾ ನಮ್ಮನ್ನೇ ನೇರವಾಗಿ ಬಂದು ಕಂಡಿರ್ತಕ್ಕಂಥ ರೈತರದಾಗಿರ್ಬೋದು, ಒಟ್ಟಿಗೆ ನಮ್ಗೆ ಇದುವರೆಗೂ 31 ಜನ ನಮ್ಮ ಕಾರ್ಯವ್ಯಾಪ್ತಿನಲ್ಲಿ ಇದ್ದಾರೆ. ಅಂದ್ರೆ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ, ಯಾರೇ ಒಬ್ಬ ಕೃಷಿಕ ರಾಸಾಯನಿಕ ಕೃಷಿಯಿಂದ ಅಥವಾ ಅವನ ಪ್ರಸ್ತುತ ಏನೊಂದು ಕೃಷಿ ಪದ್ಧತಿಯನ್ನ ಅಳವಡಿಸ್ತಿದ್ದಾನೆ ಅದರಿಂದ ಸಾವಯವ ಕೃಷಿಯತ್ತ ಹೋಗಬೇಕಾದ್ರೆ ಕನಿಷ್ಠ 3 ವರ್ಷಗಳು ಬೇಕಾಗುತ್ತೆ. ಖಂಡಿತ. ಆ ಒಂದು ಕೃಷಿ ಭೂಮಿಯಲ್ಲಿ ಬದಲಾವಣೆಯನ್ನು ತರಬೇಕಾದ್ರೆ ಸಾಕಷ್ಟು ಪರಿವರ್ತನೆ ಆಗಬೇಕು. ಮಣ್ಣಿನಲ್ಲಿ ಪರಿವರ್ತನೆ, ಸಾವಯವ ವಸ್ತುಗಳಲ್ಲಿ ಪರಿವರ್ತನೆ, ಮಾನಸಿಕವಾಗಿ ಪರಿವರ್ತನೆ, ಜೊತೆಗೆ ಇಳುವರಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅದನ್ನ ಅವನು ಗಮನಿಸಬೇಕು. ಮತ್ತೆ ಪರಿಸರ ಸ್ನೇಹಿ ಆಗಬೇಕಾದಾಗ ಯಾವುದೇ ಆಗಲಿ ಕೀಟನಾಶಕ ರೋಗನಾಶಕ ಬಳಸೋ ಹಾಗಿಲ್ಲ, ಎಲ್ಲದಕ್ಕೂ ಅವನು ಒಳಪಟ್ಟು ಪ್ರಯತ್ನ ಪಡಬೇಕಾಗತ್ತೆ. ಖಂಡಿತ. ಇದಕ್ಕೆ ನೀವು ನೋಡಿದ ಹಾಗೆ ಒಂದ್ ವೇಳೆ ಅವರು ಮಾಡ್ತಿಲ್ಲ ಅನ್ನೋದಾದ್ರೆ ಏನ್ ಕಾರಣಗಳು, ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಪ್ರೇರೇಪಣೆಯನ್ನ ನೀವು ಗಮನಿಸ್ತೀರಿ? ಅವರು ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ರೈತರು ಸಾಮಾನ್ಯವಾಗಿ ಎಲ್ಲ ಸಾವಯವ ಕೃಷಿ ಮಾಡಲೇಬೇಕು, ಇದನ್ನ ಪ್ರಮಾಣೀಕರಣ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಬಂದಿರ್ತಾರೆ. ಸೊ ನಾವು ಗಮನಿಸಿದಂಗೆ ಯಾವುದು ಆತರ ರಾಸಾಯನಿಕ ಉಪಯೋಗಿಸ್ತಕ್ಕಂತ ಯಾವ್ದೇ ಏನು ಮಾನಸಿಕವಾಗಿ ಅವ್ರೇನ್ ಬದಲಾವಣೆ ಮಾಡ್ಕೊಂಡಿಲ್ಲ? ಇಲ್ಲ ಇಲ್ಲ. ಈಗ ಏನು ಸಾವಯವ ಕೃಷಿ ಸಾವಯವ ಪ್ರಮಾಣೀಕರಣಕ್ಕೆ ಅಳವಡಿಸಿದಾರ ಅವರು ಮಾಡ್ಕೊಂಡು ಹೋಗ್ತಾ ಇದಾರೆ. ಅಲ್ಲ, ಯಾವ್ದಾದ್ರು ಒಂದ್ ಎರಡ್ ಮೂರು ಉದಾಹರಣೆಗಳನ್ನ ಕೊಡ್ಬೋದಾ? ಈ ರೀತಿಯ ಒಂದು ಉತ್ಪನ್ನಗಳನ್ನ ಬೆಳೆಯುವಂತ ಕೃಷಿಕ ಪ್ರಮಾಣನ ಸಂಸ್ಥೆಯಿಂದ ಪ್ರಮಾಣ ಪತ್ರ ಪಡೆದಿದ್ದಾನೆ, ಆತನಿಗೆ ಈ ರೀತಿಯ ಒಂದು ಯಶಸ್ ಸಿಕ್ಕಿದೆ ಅಂತ ಏನಾದ್ರು ಉದಾಹರಣೆಗಳು ಹೇಳ್ಬೋದಾ ತಾವು? ಖಂಡಿತ. ರಂಗ ಸಮುದ್ರ ಅಂತ ಬರ್ತದೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ, ಅಲ್ಲಿ ಹೋದ್ರೆ ಬಹಳಷ್ಟು ಜನ ಸಾವಯವ ಕೃಷಿಕರು ಇದಾರೆ ಅಲ್ಲಿ. ಅಲ್ಲಿ ಒಕ್ಕೂಟದ ಅಧ್ಯಕ್ಷರಿದ್ದಾರೆ, ಪ್ರಾಂತೀಯ ಒಕ್ಕೂಟದ ಅಧ್ಯಕ್ಷರು ರಮೇಶ್ ಅವರಿದ್ದಾರೆ. ಅವರು ರಾಸಾಯನಿಕ ಕೃಷಿ ಬಿಟ್ಬಿಟ್ಟು ಸಾವಯವ ಕೃಷಿಗೆ ಬಂದು ಬಹಳಷ್ಟು ದಿವಸ ಆಗೈತೆ. ಅವರು ಸಾವಯವ ಕೃಷಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಭೇಟಿ ನೀಡಿದ್ರೆ ತಮ್ಗೆ ಗೊತ್ತಾಗುತ್ತೆ. ಅಲ್ಲಿರತಕ್ಕಂಥ ಬೆಳೆ, ಅಲ್ಲಿರ್ತಕ್ಕಂಥ ಮಣ್ಣು, ಒಂದು ಅದಕ್ಕೆ ಭೇಟಿ ನೀಡಿದ್ರೆ ಅದ್ರ ಇದನ್ನೇ ಗೊತ್ತಾಗುತ್ತೆ ಆಗಿದೆ. ಮತ್ತೆ ಅದೇ ರೀತಿ ಅಲ್ಲಿ ರಮಾನಂದ್ ಅಂತ ರೈತರಿದ್ದಾರೆ, ಅವರು ಇರ್ತಕ್ಕಂತ ಇಡುವಳಿನಲ್ಲಿ ಪ್ರತಿಯೊಂದು ಬೆಳೆನೂ ಬೆಳೀತಾ ಇದಾರೆ. ಅಂದ್ರೆ ಒಂದು ಸೀರಿಯಲ್ಸ್ ಇಂದ ಹಿಡಿದು ಹೂವಿನ ಗಿಡದವರೆಗೂ ಬೆಳೀತಾ ಇದಾರೆ. ಪ್ರತಿ ದಿನನೂ ಅವ್ರಿಗೆ ಆದಾಯ ಬರ್ತಾ ಇರ್ತದೆ, ಅಷ್ಟು ಚೆನ್ನಾಗೇ ಮಾಡ್ತಾ ಇದಾರೆ. ಸಂತೃಪ್ತಿ ಇದೆ, ಸಂತೃಪ್ತಿ ಇದೆ ಅವ್ರಿಗೆ. ನಾನು ಯಾಕೆ ಕೇಳಿದೆ ಅಂದ್ರೆ ಇದು ಒಂದು ಎರಡ್ ಮೂರು ವರ್ಷಗಳ ಕಾಲ ಅವ್ರು ಪ್ರಯತ್ನ ಪಡಬೇಕು. ಖಂಡಿತ, ಮಧ್ಯದಲ್ಲಿ ಎಲ್ಲೇ ಅವ್ರಿಗೆ ಖಂಡಿತ ಖಂಡಿತ, ಯಾಕೆಂದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ಲೇಬೇಕು. ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆದ್ಮೇಲೆ ತಮ್ಗೆ ಇಳುವರಿ ಹೆಚ್ಚಿನ ಭಾಗದಲ್ಲಿ ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ಒಬ್ಬ ವ್ಯಕ್ತಿ ಅರ್ಜಿಯನ್ನ ಸಲ್ಲಿಸ್ತಾರೆ, ಆನಂತರ ನಿಮ್ಮ ಕಚೇರಿಯಿಂದ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ, ಅಲ್ಲಿ ಏನೆಲ್ಲ ಅಂಶಗಳನ್ನ ಸಾಮಾನ್ಯವಾಗಿ ನೀವು ಗಮನಿಸ್ತೀರಿ? ನಮ್ಮ ಕಚೇರಿಗೆ ಭೇಟಿ ನೀಡಿ ಅರ್ಜಿ ತಗೊಂಡು ಎಲ್ಲ ಅರ್ಜಿ ತುಂಬಿ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮುಗಿದ್ಮೇಲೆ ಸೇವಾ ಶುಲ್ಕ ತುಂಬಿದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿ ಒಂದು ತಿಂಗಳಿಂದ 45 ದಿವಸದೊಳಗಡೆ ಅವರು ಫಾರ್ಮ್ ಅನ್ನ ವಿಸಿಟ್ ಮಾಡಿ ನಿರೀಕ್ಷಣೆ ಕೈಗೊಂಡು ಅವ್ರಿಗೆ ಪ್ರಮಾಣ ಪತ್ರನ ನೀಡ್ತೀವಿ. ಮುಖ್ಯವಾಗಿ ಸಾವಯವ ಗೊಬ್ಬರದ ಒಂದು ವ್ಯವಸ್ಥೆ ಆಗಿರಬೇಕು, ಆ ಬಳಸಿರುವಂತಹ ಬಿತ್ತನೆ ಖಂಡಿತ ಆಗಿರಬೇಕು, ಮತ್ತೆ ಬೆಳೆ ಯಾವ ರೀತಿ ಇದೆ, ಅದಕ್ಕೆ ಬೇಕಾದಂತಹ ಗೊಬ್ಬರಗಳ ಯಾವ ರೀತಿ ಕೊಡ್ತಾ ಇದ್ದಾರೆ, ಕೀಟನಾಶಕ ರೋಗನಾಶಕಗಳ ಬಳಕೆ ಇದೆಯೋ ಇಲ್ವೋ ಅದನ್ನ ನೀವು ಪರೀಕ್ಷೆ ಮಾಡ್ತೀವಿ. ನಾವು ಎಲ್ಲ ಅಂಶಗಳನ್ನು ಗಮನಿಸ್ತೀವಿ. ಫಸ್ಟ್ ಮಣ್ಣು ಮತ್ತೆ ನೀರಿನ ಟೆಸ್ಟ್ ಮಾಡಿಸಿರ್ಬೇಕು, ಅದರಿಂದ ಯಾವ್ದೇ pH ಕರೆಕ್ಟ್ ಆಗಿದೆಯಾ ಇಲ್ವಾ ಅದು ತಿಳ್ಕೊಳ್ಳೋದಕ್ಕೆ ಅದು ಒಂದು ಪ್ರಮುಖವಾಗಿ ಅಲ್ಲಿಂದ ಪ್ರಾರಂಭ ಆಗ್ತದೆ. ಈಗ ನಿಮ್ಮ ಸಂಸ್ಥೆಯಿಂದ ಇದಲ್ಲದೆ ಇನ್ನು ಏನೆಲ್ಲ ಸಾವಯವ ಕೃಷಿಯ ಉತ್ತೇಜನಕ್ಕೆ ಸಂಬಂಧಪಟ್ಟ ಹಾಗೆ ಚಟುವಟಿಕೆಗಳು ಇದೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡಿ. ನಮ್ಮ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಈ ವ್ಯಕ್ತಿಗತ ಸಾವಯವ ಕೃಷಿ ಕ್ಷೇತ್ರದ ಹೇಳಿದ್ವಿ, ರೈತರ ಗುಂಪು ಪ್ರಮಾಣೀಕರಣ ಹೇಳಿದ್ವಿ, ಮತ್ತೆ ಅದನ್ನ ಬಿಟ್ಟು ಸಾವಯವ ಅರಣ್ಯ ಉತ್ಪನ್ನಗಳು ಪ್ರಮಾಣೀಕರಣನೂ ಒಂದು ಇದೆ, ಮತ್ತೆ ಸಾವಯವ ಕೃಷಿ ಪರಿಕರಗಳ ಅನುಮೋದನೆ ಅಂದ್ರೆ ಇನ್ಪುಟ್ ಅಪ್ರೂವಲ್ ಗೊಬ್ಬರದ ಪ್ರಮಾಣೀಕರಣನ ಕೈಗೊಳ್ತಾ ಇದೀವಿ, ಮತ್ತೆ ಸಾವಯವ ಸಂಸ್ಕರಣೆ ಮತ್ತು ಸಾವಯವ ಮಾರಾಟ ನಮ್ಗೆ ಅಪಡಾದಿಂದ ಇನ್ನು ಅನುಮೋದನೆ ಅಂದ್ರೆ ಅಕ್ರಿಡೇಷನ್ ಇನ್ನು ಸಿಕ್ಕಿಲ್ಲ, ಅಪ್ಲೈ ಮಾಡಿದೀವಿ, ಅದು ಇನ್ನು ಅನುಮೋದನೆ ಸಿಗಲಿಲ್ಲ, ಅದು ಪ್ರೊಸೆಸ್ ಅಲ್ಲಿ ಇದೆ. ಅಂದ್ರೆ ಈಗ ಮೌಲ್ಯವರ್ಧನೆ ಮಾಡಿ ಸಾವಯವ ಪದಾರ್ಥಗಳಿಂದ ತಯಾರು ಮಾಡಿದಂತಹ ಮೌಲ್ಯವರ್ಧಿತ ಉತ್ಪನ್ನಗಳು ಅವುಗಳಿಗೂ ಸಹ ನಿಮ್ಮ ಪ್ರಮಾಣೀಕರಣ ಸಿಗುತ್ತೆ? ಸಿಗುತ್ತೆ. ಈಗ ಸದ್ಯ ನಮ್ಗೆ ಪ್ರಮಾಣೀಕರಣ ಮಾಡೋದಕ್ಕೆ ನಮ್ಗೆ ಇನ್ನೂ ಅಕ್ರಿಡೇಷನ್ ಸಿಕ್ಕಿಲ್ಲ, ಮುಂದಿನ ದಿನಗಳಲ್ಲಿ ಅದನ್ನು ಕೈಗೊಳ್ತೀವಿ. ಪ್ರಸನ್ನ ಕುಮಾರ್ ಅವರೇ, ಇಷ್ಟೊತ್ತು ಕರ್ನಾಟಕ ರಾಜ್ಯ ಸಾವಯವ ಪ್ರಮಾಣನ ಸಂಸ್ಥೆಯ ಚಟುವಟಿಕೆಗಳು ಹೇಗೆ ಸಾವಯವ ಕೃಷಿಕರನ್ನ ಗಮನದಲ್ಲಿಟ್ಕೊಂಡು ಅವರಿಗೆ ಉತ್ತೇಜನವನ್ನ ನೀಡೋದು, ಮಾರ್ಗದರ್ಶನವನ್ನ ನೀಡೋದು, ಜೊತೆಗೆ ಒಟ್ಟಾರೆ ಅವರು ಯಶಸ್ಸನ್ನ ಹೊಂದುವಲ್ಲಿ ನಿಮ್ಮ ಸಂಸ್ಥೆ ಅವರಿಗೆ ಸಹಕಾರಿಯಾಗಿದೆ, ಆ ಬಗ್ಗೆ ಮಾಹಿತಿ ನೀಡಿದ್ದೀರಿ. ಇಷ್ಟಿದ್ರೂ ಸಹ ಕೆಲವರಿಗೆ ಅನಿಸ್ತಾ ಇರಬಹುದು, ನಾವು ಸಹ ಪ್ರಸನ್ನ ಕುಮಾರ್ ಅವರನ್ನ ನೇರವಾಗಿ ದೂರವಾಣಿ ಮೂಲಕ ಮಾತಾಡಿಸಿ ಒಂದಿಷ್ಟು ಮಾಹಿತಿ ಪಡ್ಕೊಳ್ಬಹುದು ಅಂತ. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಖಂಡಿತ. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತಂದು ಸಹಾಯಕ ನಿರ್ದೇಶಕರು. ನನ್ನ ದೂರವಾಣಿ ಸಂಖ್ಯೆ 9448903 57. ಇನ್ನೊಮ್ಮೆ ಹೇಳ್ತೇನೆ, 9448903 5 7 9 4 8 9 9 0 3 5 7. ಬಹಳ ಸಂತೋಷ ಪ್ರಸನ್ನ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಸಾವಯವ ಕೃಷಿಕರಿಗೆ ಬೇಕಾದಂತಹ ಮಾಹಿತಿಯನ್ನ ನೀವು ನೀಡಿದ್ದೀರಿ. ಮನ ಪರಿವರ್ತನೆ ಆಗಲಿ, ಮಣ್ಣಿನ ಪರಿವರ್ತನೆ ಆಗಲಿ, ಪರಿಸರದ ಪರಿವರ್ತನೆ ಆಗಲಿ, ಒಟ್ಟಾರೆ ಅವರ ಕೃಷಿ ಬದುಕಿನಲ್ಲಿ ಪರಿವರ್ತನೆ ಆಗಿ ಇನ್ನಷ್ಟು ಯಶಸ್ಸನ್ನು ಸಿಗಲಿ, ಆರೋಗ್ಯಯುಕ್ತವಾದ ಒಂದು ಪರಿಸರದಲ್ಲಿ ನಮ್ಮ ಕೃಷಿಕರು ಇನ್ನಷ್ಟು ಹೆಚ್ಚು ಕಾಲ ಯಶಸ್ಸಿನಲ್ಲಿ ಸಾಗುವಂತಾಗಲಿ ಅಂತ ನಾವು ಹಾಕಿಸಿ ಈ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ, ಧನ್ಯವಾದಗಳು. ಸಾವಯವ ಕೃಷಿ ಪ್ರಮಾಣೀಕರಣವನ್ನು ಕುರಿತು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣನ ಸಂಸ್ಥೆಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಎಂ ಪ್ರಸನ್ನ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿಯ ಅನುಭವವನ್ನು ಕುರಿತು ಕೆಆರ್ಪೇಟೆ ತಾಲೂಕು ಮಡುವಿನ ಕೋಡಿಯ ಕೃಷಿಕ ದಂಪತಿ ಮಹಾಲಿಂಗ ನಾಯಕ ಮತ್ತು ಮಣಿ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-0-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-0-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದ್ರಿಂದಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವು ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ಇ ಕೆವೈಸಿ ಕುರಿತಾದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದೆ. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಮೈಸೂರು ಜಿಲ್ಲೆಯ ಎಲ್ಲಾ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇ ಕೆವೈಸಿಯನ್ನು ಎರಡು ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು https://pmkisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯು ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ ಸಬ್ಮಿಟ್ ಫಾರ್ AUTH ಎಂಬ ಬಟನ್ ಒತ್ತಬೇಕು. ಆಗ ತಂತ್ರಾಂಶ ಆಧಾರಿತ ಪರಿಶೀಲನೆ ನಡೆದು ಇ ಕೆವೈಸಿ ಈಸ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಎಂಬ ವಾಕ್ಯವು ಗೋಚರಿಸುತ್ತದೆ. ಹೀಗೆ ಮೊಬೈಲ್ ಒಟಿಪಿ ಆಧಾರಿತವಾಗಿ ಫಲಾನುಭವಿಯು ಖುದ್ದಾಗಿ ಮಾಡಬಹುದಾಗಿದೆ. ಈಗಾಗಲೇ ಇ ಕೆವೈಸಿ ಆಗಿದ್ದರೆ ಇ ಕೆವೈಸಿ ಆಲ್ರೆಡಿ ಡನ್ ಎಂಬ ಮಾಹಿತಿ ಗೋಚರಿಸುತ್ತದೆ. ಯಾವ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆಯಾಗಿರುವುದಿಲ್ಲವೋ ಅಥವಾ ಯಾರ ಮೊಬೈಲ್ ಸಂಖ್ಯೆಗೆ ಇ ಕೆವೈಸಿಗಾಗಿ ಕಳುಹಿಸಿದ ಒಟಿಪಿಯು ಸ್ವೀಕೃತವಾಗುವುದಿಲ್ಲವೋ ಅವರು ನಾಗರಿಕ ಸೇವಾ ಕೇಂದ್ರಗಳಿಗೆ ತೆರಳಿ ಅಲ್ಲಿ ಬಯೋಮೆಟ್ರಿಕ್ ಆಧಾರಿತವಾಗಿ ಮಾಡಬಹುದಾಗಿರುತ್ತದೆ. ಅಲ್ಲಿ ಕೈಬೆರಳಿನ ಗುರುತು ಆಧಾರದ ಮೇಲೆ ಇ ಕೆವೈಸಿ ಮಾಡಲಾಗುತ್ತದೆ. ಈ ಯೋಜನೆಯ ಪ್ರತಿ ಫಲಾನುಭವಿ ರೈತನು ಕೇಂದ್ರ ಸರ್ಕಾರವು ಮುಂದಿನ ಚಾತುರ್ಮಾಸಿಕದಲ್ಲಿ ಅಂದರೆ April 2022 July 2022 ನೀಡುವ ಆರ್ಥಿಕ ನೆರವು ಪಡೆಯಲು 31 March 2022 ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಬೇಕೆಂದು ಮೈಸೂರು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.